ಗೆ ಪ್ರಮಾಣ ವಚನ ಬೋಧಿಸಿದ ರಾಜ್ಯಪಾಲರು. ಹಾಗೂ 38ನೇ ರಾಷ್ಟ್ರೀಯ ಕ್ರೀಡಾಕೂಟ, 22 ಚಿನ್ನ 10 ಬೆಳ್ಳಿಯೊಂದಿಗೆ ಅಗ್ರಸ್ಥಾನ ಕಾಯ್ದುಕೊಂಡ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50. ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಈಗ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರು ಗಣತಿ ಕುರಿತು ಡಾಕ್ಟರ್ ಜಲಜಾಕ್ಷಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೆ ಕೃಷ್ಣೇಗೌಡ ಮತ್ತು ಸಂಗಡಗರಿಂದ ಭಜನೆ ಪದ ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಅರೆರೆ, ಹುಷಾರಾಗಿರಿ, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಾಗಿದೆ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ನೀವು ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೇ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಜಾನುವಾರು ಗಣತಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಜಾನುವಾರು ಗಣತಿ ಅಂದ್ರೇನು, ಯಾಕೆ ಈ ಜಾನುವಾರು ಗಣತಿಯನ್ನ ಮಾಡಬೇಕಾಗ್ತದೆ, ಜಾನುವಾರು ಗಣತಿಯಿಂದ ಏನು ಉಪಯೋಗ, ಹೀಗೆ ಒಂದೊಂದು ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಮುಖ್ಯ ಪಶುವೈದ್ಯಾಧಿಕಾರಿ ಆಗಿದ್ದ ಡಾಕ್ಟರ್ ಜಲಜಾಕ್ಷಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಜಲಜಾಕ್ಷಿ ಮೇಡಮ್ ಅವರು ಪಶುಪಾಲನೆ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಗಾಧವಾದ ಅನುಭವ ಅವರ ಜೊತೆಗಿದೆ. ಸಾಕಷ್ಟು ಕಡೆ ಸಂಶೋಧನೆ ಕೈಗೊಂಡು ತಮ್ಮದೇ ಆದ ಕೊಡುಗೆಯನ್ನ ಪಶುಪಾಲನೆ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಅವರು ನೀಡಿದ್ದಾರೆ. ಡಾಕ್ಟರ್ ಜಲಜಾಕ್ಷಿ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ, ಎಲ್ಲ ರೈತ ಬಾಂಧವರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಡಾಕ್ಟರ್ ಜಲಜಾಕ್ಷಿ, ಜಾನುವಾರು ಗಣತಿ ಬಗ್ಗೆ ಎಲ್ಲ ರೈತ ಬಾಂಧವರಿಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಗಣತಿ ಮಾಡಕ್ ಬಂದಿದ್ದಾರೆ ನಮ್ಮ ಸಿಬ್ಬಂದಿ ಅಂತ. ಆದ್ರೆ ಸಿಟಿಗಳಲ್ಲಿ, ನಗರಗಳಲ್ಲಿ ಜನ ಮನೆಗೆ ಬಂದ್ರೆ ತುಂಬಾ ಹೆದರ್ತಾರೆ. ಈಗ ಎಲ್ರಿಗೂ ಗೊತ್ತಿದೆ, ಜನರ ಗುರುತ ಮಾಡಕ್ಕಾಗೋದಿಲ್ಲ. ಪರಿಚಯಸ್ಥರ ಆದ್ರೆ ಅದೇನಲ್ಲ, ಈಗ ಯಾರು ಅಪರಿಚಿತರು ಬರ್ತಾರಲ್ಲ, ಇಲಾಖಾ ID ಹಾಕೊಂಡೇ ಬರ್ತಾರೆ ನಮ್ಮವರು. ಆದಾಗ್ಯೂ ಮನೆಗಳಿಗೆ ಅವರು ಇವರು ಬರೋದು, ದರೋಡೆಗಳು ಅಂತದ್ದು ಇಂಥದ್ದು ಟಿವಿನಲ್ಲೆಲ್ಲ ನೋಡಿ ತುಂಬಾ ಹೆದರ್ತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ತುಂಬಾ ಹೆದರ್ತಾ ಇದ್ದಾರೆ. ದಯಮಾಡಿ ಹೆದರ್ಬೇಡಿ, ನಿಮ್ಮ ಇಲಾಖಾ ID ತೋರಿಸಿ ಅಂತ ಕೇಳ್ಕೊಳ್ಳಿ, ದಯವಿಟ್ಟು ಸಹಕಾರ ಕೊಡಿ. ಕೆಲವರು ಬರ್ತಾರೆ, ಕೆಳಗಡೆ ಮನೆದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೋತಾರೆ. ಸಂಗ್ರಹಿಸಿದ ಮೇಲೆ ಮೇಲ್ಗಡೆ ಮನೆ ಇರುತ್ತೆ, ಅದು ಬೀಗ ಹಾಕ್ಬಿಟ್ಟಿರುತ್ತೆ. ಎಷ್ಟೇ ಬೇಗ ಬಂದ್ರು ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗೋರೆಲ್ಲ ಹೊರಟೋದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ನಮಗ್ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ಎಲ್ಲ ಹೇಳ್ತಾರೆ. ದಯವಿಟ್ಟು ಸಹಕಾರ ಕೊಡ್ಬೇಕು, ಯಾಕೆಂದ್ರೆ ಕೆಲವರು ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ 11 ಗಂಟೆಗೆ ಬರ್ತಾರೆ. ನಮ್ಮ ಸಿಬ್ಬಂದಿ ಬಂದಾಗ ಅವರು ಬೀಗ ಹಾಕಿರ್ತಾರೆ. ಪ್ರತಿ ಮನೆದು ದಾಖಲಾತಿ ಬೇಕಾಗುತ್ತೆ ನಮ್ಗೆ, ಓನರ್ ಹೆಸರು ಇರ್ಬೋದು, ಅವ್ರದ್ದೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ನಮ್ಗೆ. ಅದು ಜಾನುವಾರು ಇರ್ಲಿ ಇಲ್ಲದೆ ಇರ್ಲಿ, ಪ್ರತಿ ಮನೆಯಲ್ಲೂ ಗಣತಿ ಕಾರ್ಯ ನಡೀಲೇಬೇಕು. ದಯಮಾಡಿ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜಾನುವಾರು ಗಣತಿ ಮಾಡಕ್ ಬಂದಾಗ ನಿಮ್ಮಲ್ಲಿ ಈಗ ಹಾಲ್ ಕರಿಯೋದು ಯಂತ್ರ ಇದೆ, ಅದು ಕೋಲಾರ ಜಿಲ್ಲೆಯಲ್ಲಿ ನಾನು ಸುಮಾರು ಪ್ರವಾಸ ಮಾಡಿದ್ದೀನಿ. ಸುಮಾರು ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ಹಾಲು ಕರಿಯೋದು ಯಂತ್ರ ಸುಮಾರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆನು ಇವಾಗ ಹುಲ್ಲು ಕತ್ತರಿಸೋ ಯಂತ್ರ ಇರ್ಬೋದು, ಅಂದ್ರೆ ನಮ್ಮ ಇಲಾಖೆ ಜಾನುವಾರುಗಳಿಗೆ ಸಂಬಂಧಪಟ್ಟಂಗೆ ಏನೇನ್ ಇದೆಯೋ ಯಂತ್ರಗಳು ಅದ್ರ ಬಗ್ಗೆನೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಯಮಾಡಿ ನೀವು ಹಾಲು ಕರಿಯೋ ಯಂತ್ರ, ಹುಲ್ಲು ಕಟ್ ಮಾಡೋ ಯಂತ್ರ ಅಂತದೆಲ್ಲ ಇದ್ರೆ ಅದು ಆ ಮಾಹಿತಿನೂ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕುರಿ ಮೇಕೆ ಕೋಳಿ ಅಂತದ್ದು ಏನೇನ್ ಇದೆ ನಿಮ್ಮಲ್ಲಿ, ನೀವು ಹೊಲದಲ್ಲಿ ಕಟ್ಟಿರ್ಬೋದು, ಮನೆ ಹತ್ರ ಬಂದಾಗ ಅದ್ರದ್ದು ಮಾಹಿತಿ ಕೊಡ್ಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ, ಮೇವಿನ ಅಭಾವದಿಂದ ಈಗ ಈ ಚಿತ್ರದುರ್ಗ ಆ ಕಡೆ ಎಲ್ಲ ತುಂಬಾ ಕುರಿಗಳಿರೋವು ವಲಸೆ ಬಂದ್ಬಿಡುತ್ತೆ. ವಲಸೆ ಬಂದ್ರೆ ನಮ್ ಜಾನುವಾರು ಗಣತಿಯವರು ಅಲ್ಲಿ ಗಣತಿ ಕಾರ್ಯ ಮಾಡೋವಾಗ ವಲಸೆ ಬಂದಿರೋರು ಸಿಗ್ತಾರೆ ಅವ್ರಿಗೆ ದಾರಿಲಿ. ಸಿಕ್ಕದಾಗ ಅವ್ರದ್ದು ಗಣತಿನ ಅವ್ರದ್ದು ಸ್ವಂತ ಸ್ಥಳ ಎಲ್ಲಿರುತ್ತೋ, ಇವಾಗ ಚಿತ್ರದುರ್ಗದಿಂದ ಬಂದ್ರೆ ಆ ಗಣತಿನ ಚಿತ್ರದುರ್ಗದವರೇ ಎಂಟ್ರಿ ಮಾಡ್ಬೇಕು. ಅವ್ರು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇರ್ತಾರೆ, ಮೇವುಗೋಸ್ಕರ ಪ್ರವಾಸ ಮಾಡ್ಕೊಂಡು ಬರ್ತಾರೆ. ಬಂದ್ರೆ ಅದು ಅವ್ರದ್ದು ಸ್ವಂತ ಸ್ಥಳ ಎಲ್ಲಿರುತ್ತೋ ಅಲ್ಲೇ ಆಯ್ಕೆ ಆಗ್ಬೇಕು. ಅಲ್ಲ ಈಗ ಇದು ಕೂಡ ಯಾಕಂದ್ರೆ ತಂತ್ರಜ್ಞಾನ ಬಹಳ ಬದಲಾವಣೆ ಆಗಿದೆಯಲ್ಲ, ಈಗ ಎಲ್ಲಿ ಹೋಗಿದಾರೋ ಅಲ್ಲೇ ನೀವು ಆ ಅಂಕಿ ಸಂಖ್ಯೆನ ಅಲ್ಲಿ ಆ ಆ್ಯಪ್ನಲ್ಲಾಗಲಿ ಅಥವಾ ಯಾವುದು ಆನ್ಲೈನ್ ಆಗಲಿ ತುಂಬಾ ಒಂದು ಪರಿಸ್ಥಿತಿ ಇದ್ರೆ ಅದು ಅದೇ ಜಿಲ್ಲೆಗೆ ಅದು ಆ ಒಂದು ಡೇಟಾನ ತಗೊಳ್ಳೋ ವ್ಯವಸ್ಥೆ ಇದ್ರೆ ಇನ್ನೂ ಉತ್ತಮ. ಅಲ್ಲ ಇಲ್ಲ ಇಲ್ಲ, ಅದು ವಾಪಸ್ ಮತ್ತೆ ಸ್ವಂತ ಸ್ಥಳಕ್ಕೆ ವಾಪಸ್ ಹೊರಟೋಗ್ತಾರೆ ಅವರು ಮಳೆಗಾಲ ಶುರುವಾಗಿ. ಅದೇ ನಾ ಹೇಳುದು, ಅವರು ಹೋದಲ್ಲೇ ಅದನ್ನ ಏನು ಸಂಖ್ಯೆನ ತಾವು ಇಂಥದ್ ಕೊಟ್ರೆ ಅವ್ರಿಗೆ ಇಲ್ಲ ಇಲ್ಲ, ತುಂಬಾ ತಪ್ಪಾಗುತ್ತೆ ಮಾಹಿತಿ. ಯಾಕೆ ಅಂದ್ರೆ ಈಗ ನಾವು 50,000 ಕುರಿ ಇದೆ ಅಂತ ವಲಸೆ ಅವ್ರದ್ದು ಒಂದ್ 4,000 ಸೇರಿಸಿ ಕೊಟ್ರೆ ಲಸಿಕೆ ಹಾಕೋವಾಗ ಆ ಜಾನುವಾರುಗಳು ಅಲ್ಲಿ ಇರಲ್ಲ. ನಾವೇನೇ ಟಾರ್ಗೆಟ್ ಏನೋ ಒಂದು ಗುರಿ ನಿಗದಿಪಡಿಸೋವಾಗ ಅದಕ್ಕೆ ಲಸಿಕೆ ಹಾಕೋದಿರ್ಬೋದು, ಇನ್ನೊಂದಿರ್ಬೋದು, ಡಿವರ್ಮಿಂಗ್ ಜಂತು ನಾಶಕ ಎಲ್ಲ ಕೊಡೋವಾಗ ಅದು ಸ್ವಂತ ಸ್ಥಳಕ್ಕೆ ಹೋಗ್ಬಿಟ್ಟಿರುತ್ತೆ. ಯಾವತ್ತಿದ್ರು ಅವ್ರದ್ದು ಸ್ವಂತ ಸ್ಥಳ ಎಲ್ಲಿರುತ್ತೋ ಅಲ್ಲೇನೆ ಅದು ಎಂಟರ್ ಆಗ್ಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ. ಅದು ತುಂಬಾನೇ ಒಳ್ಳೇದು. ಮೊದ್ಲೆಲ್ಲ ನಮ್ಮ ಸಿಬ್ಬಂದಿ ಕಡಿಮೆ ಇದ್ದಾರೆ ಅಂದ್ಬಿಟ್ಟು ಹೊರಗಡೆ ಅವ್ರನ್ನೆಲ್ಲ ತಗೋತಾ ಇದ್ರು, ಅವಧಿ ಕಡಿಮೆ ಇತ್ತು. ಈಗ 4 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಜಾತ್ರೆಗಳು ಅವು ಇವು ಎಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ನಡೆಯುತ್ತೆ ನೋಡಿ. ಆ ಟೈಮಲ್ಲಿ ಯಾವ್ಯಾವ್ದು ಬೇರೆ ರಾಜ್ಯದ್ದು ಬೇರೆ ಡಿಸ್ಟ್ರಿಕ್ಟ್ ಇಂದು ಪಕ್ಕದ ಊರಿಂದು ಎಲ್ಲ ಅನಿಮಲ್ಸ್ ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾರೆ, ಅದಕ್ಕೆ ಈ ಟೈಮಲ್ಲಿ ಇಟ್ಕೋತಾರೆ ಜಾನುವಾರು ಗಣತಿ. ಅಂದ್ರೆ ಅನಿಮಲ್ ಮೂವ್ಮೆಂಟ್ಸ್ ಕಡಿಮೆ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ, ಮಳೆ ಬಂದಿರುತ್ತೆ, ವಲಸೆ ಹೋಗೋದು ಹಸಿರು ಹುಲ್ಲು ಎಲ್ಲ ಇರುತ್ತೆ, ವಲಸೆ ಹೋಗೋದು ಎಲ್ಲ ಕಡಿಮೆ ಇರುತ್ತೆ. ದಿನ ದಿನ ಅಂದ್ರೆ ಎಷ್ಟು ಅಪ್ಡೇಟ್ ಆಗಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಮಾಹಿತಿಗಳು ಸ್ವಲ್ಪನೂ ಆ ಕಡೆ ಈ ಕಡೆ ತಪ್ಪಾಗಬಾರ್ದು ಅಂತ ಕಾಳಜಿ ವಹಿಸ್ತಾರೆ ನಮ್ಮ ಇಲಾಖಾ ನಿರ್ದೇಶಕರಾದ ಪಾಳೇಗಾರ್ ಸರ್, ಮಂಜುನಾಥ್ ಪಾಳೇಗಾರ್ ಅಂತ ನಮ್ಮ ನಿರ್ದೇಶಕರು. ಅವರು ತುಂಬಾ ಕಾಳಜಿ ಅವ್ರಿಗೆ, ಇಂಥ ತಳಿ ಇಷ್ಟು ಹಸುಗಳಿದೆ ನಮ್ಮಲ್ಲಿ, ಇಂಥ ತಳಿಯ ಎಮ್ಮೆಗಳು ಇಷ್ಟಿದೆ ಅಂತ ತಳಿವಾರು ಮಾಹಿತಿ ಅದ್ರ ಬಗ್ಗೆ ತುಂಬಾ ಫೋಟೋಗಳು ಕೊಟ್ಟು, ಈಗ ಹೊಸದಾಗಿ ಸಿಬ್ಬಂದಿ ನೇಮಕ ಆಗಿರ್ತಾರೆ ಅವ್ರಿಗೆ ತಳಿಗಳ ಮಾಹಿತಿ ಇಲ್ಲದೆ ಇದ್ರೆ ಅಂತ ಅವ್ರು ಎಷ್ಟು ಗಮನ ಹರಿಸಿದ್ದಾರೆ ಅಂದ್ರೆ ಅದ್ರದ್ದೆಲ್ಲ ಫೋಟೋ ಹಾಕಿ ಅವ್ರಿಗೆಲ್ಲ ತರಬೇತಿಗಳು ಕೊಟ್ಟು ಐಡೆಂಟಿಫೈ ಮಾಡ್ಲಿ ಅಂತ, ಅವ್ರು ಅದನ್ನ ಗುರುತಿಸ್ಲಿ ಇಂಥದೇ ತಳಿ ಅಂತ ಅದನ್ನ ದಾಖಲೆ ಮಾಡಬೇಕು ಅನ್ನೋದು ತುಂಬಾ ಅವ್ರಿಗೆ ಕನ್ಸರ್ನ್ ಇದೆ, ಅಂದ್ರೆ ತುಂಬಾ ಕಾಳಜಿ ಇದೆ ನಮ್ಮ ನಿರ್ದೇಶಕರಿಗೆ. ಹಂಗಾಗಿ ಈಗ ಜಾನುವಾರು ಗಣತಿ ಉದ್ದೇಶ, ಈಗ ನಮ್ಮಲ್ಲಿ ಜಾನುವಾರು ಯಾವ್ಯಾವ ತರದ ಪ್ರಾಣಿಗಳು ನಮ್ಮ ಹತ್ರ ಇದಾವೆ ಮತ್ತೆ ಅವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಯೋಚನೆ ಇನ್ನೊಂದ್ ಕಡೆ, ಮತ್ತಿನ್ಯಾವುದು ಕಾರಣ ಇರಬಹುದು ಈ ಜಾನುವಾರು ಗಣತಿಯನ್ನು ನಡೆಸೋ ಒಂದು ಕಾರಣ ಅಂದ್ರೆ, ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ 1 ವರ್ಷಕ್ಕೆ 11 ಕೆಜಿ ಮಾಂಸ, 180 ಮೊಟ್ಟೆ ಹಂಗೆಲ್ಲ ಇರುತ್ತೆ ಕನ್ಸ್ಯೂಮ್ ಮಾಡಬೇಕು ಅಂತ. ಅಂದ್ರೆ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇದೆ, ನಮ್ಮಲ್ಲಿ ಉತ್ಪಾದನೆ ಎಷ್ಟಾಗ್ತಾ ಇದೆ, ನಮ್ಮ ಜನಸಂಖ್ಯೆಗೆ ಅದು ಸಾಕಾಗತ್ತಾ, ಅಷ್ಟು ಮಾಂಸ ಅಷ್ಟು ಮೊಟ್ಟೆ ಉತ್ಪಾದನೆ ಆಗ್ತಾ ಇದೆಯಾ, ಹೊರಗಡೆಯಿಂದ ಬರಬೇಕಾ, ಆ ಥರ ಎಲ್ಲ ಇದೆ. ಆಮೇಲೆ ನಮ್ಮಲ್ಲಿ ಈಗ ಆ ದಾಖಲಾತಿಗಳು ಇಲ್ಲದೆ ಇದ್ರೆ ಈಗ ಒಂದು ಲಸಿಕೆ ಉತ್ಪಾದನೆ ಮಾಡಬೇಕು, ನಮ್ಮಲ್ಲಿ ಈಗ 1 ಕೋಟಿ ಹಸು ಇದೆ ಅಂದ್ರೆ ನಾವು 50,000 ಲಸಿಕೆ ಉತ್ಪಾದನೆ ಮಾಡಿದ್ರೆ ಕಡಿಮೆ ಬರುತ್ತೆ, 1.5 ಕೋಟಿ ಮಾಡಿದ್ರೆ ಹೆಚ್ಚಾಗುತ್ತೆ, ಅಂದ್ರೆ ಹೆಚ್ಚಾಗಿದ್ದು ಹಾಳಾಗುತ್ತೆ. ನಮ್ಗೆ ಇಷ್ಟು ಕುರಿ ಇದೆ, ಇಷ್ಟು ಮೇಕೆ ಇದೆ, ಇಷ್ಟು ಎಮ್ಮೆ, ಇಷ್ಟು ಹಸು ಅಂದ್ರೆ ಅದಕ್ಕೆ ಎಷ್ಟು ಲಸಿಕೆ ಬೇಕು ನಮ್ಮಲ್ಲಿ ಅನ್ನೋದು ಒಂದು ಇದು ಬರುತ್ತೆ. ಮತ್ತೆ ಇಷ್ಟು ಜಾನುವಾರುಗಳಿದ್ರೆ ಅವಕ್ಕೆ ಚಿಕಿತ್ಸೆಗೆ ಎಷ್ಟು ವೆಚ್ಚ ಮೀಸಲಿಡಬೇಕು, ಏನೇನು ಯೋಜನೆ ಮಾಡಬೇಕು, ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ, ಮತ್ತೆ ನಮ್ಮ ಕರ್ನಾಟಕದ್ದು ಭಾರತ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನ ಇದೆ, ಅದು ಹಲವಾರು ಮಾಹಿತಿ ಕೊಡುತ್ತೆ. ಅದು ಗಣತಿಯಿಂದನೇ ಹಲವಾರು ಯೋಜನೆಗಳನ್ನ ನಾವು ರೂಪಿಸ್ತೀವಿ. ಅದೆಲ್ಲ ರೂಪಿಸಕ್ಕೆ ಇದು ತುಂಬಾ ಮುಖ್ಯ ಆಗುತ್ತೆ ಜಾನುವಾರು ಗಣತಿ. ಹಂಗಾಗಿ ಪ್ರತಿ 5 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಸಾಮಾನ್ಯವಾಗಿ ನಾವೀಗ ಮನುಷ್ಯರ ಜನಗಣತಿ ಬಗ್ಗೆ ಕೇಳಿದ್ದೇವೆ, ಜಾನುವಾರು ಗಣತಿ ಬಗ್ಗೆ ಸ್ವಲ್ಪ ಕೇಳಿದ್ದೇವೆ, ಆದ್ರೆ ಎಲ್ಲ ಜನರ ಮನಸ್ಸಿನಲ್ಲಿ ಇಲ್ಲ. ಅವಾಗ ನಾವು ಈಗಲೂ ಕೂಡ ಜಾನುವಾರು ಗಣತಿ ನಡೀತದೆ, ಇಂತಿಷ್ಟು ವರ್ಷಕ್ಕೆ ನಡೆಸಲೇಬೇಕು ಅಂತ ಸರ್ಕಾರ ಮಾಡ್ತದೆ. ಆದ್ರೂ ಈಗ ಜಾನುವಾರುಗಳ ಸಂಪತ್ತು ನಮ್ಮ ಅದರಲ್ಲೂ ಈಗ ಗೋವು ಮತ್ತೆ ಎಮ್ಮೆ ಕ್ವಾಣ ಇವು ಜನಗಣತಿ ರೈತರಿಗೆ ತುಂಬಾ ನೆರವು ಮಾಡ್ತವೆ. ಈ ಒಂದು ಪ್ರಾಣಿಗಳು ಅಂದ್ರೆ ಹೊಲ ನಿಮ್ದು ಆಹಾರ ಉತ್ಪಾದನೆಯಲ್ಲಿ ಇವುಗಳ ಕೊಡುಗೆ ತುಂಬಾ ದೊಡ್ಡದು. ಈ ಅದರಲ್ಲೂ ಈಗ ಈ ಕುರಿ ಇವುಗಳ ಬಿಟ್ಟು ನಾವು ಹೇಳ್ತಾ ಇರೋದು ಈ ಪ್ರಾಣಿಗಳ ಬಗ್ಗೆನೇ ಜಾಸ್ತಿ ಮಹತ್ವ ಕೊಡಬೇಕು. ಇದು ಅವಾಗೆಲ್ಲ ಸಾಮಾನ್ಯವಾಗಿ ನಾವು 80-90 ದಶಕದಲ್ಲಿ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಕನಿಷ್ಠ 4 ಗೋವುಗಳು ಇದ್ದಾವೆ ಈ ತರ ಒಂದು ಲೆಕ್ಕ ಅಂದಾಜಿತ್ತು, ನಾವೆಲ್ಲ ಓದ್ತಾ ಇದ್ವಿ ಅವಾಗ. ಆದ್ರೆ ಈಗ ಗೋವುಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಹೌದು, ಬೇರೆ ಬೇರೆ ಕಾರಣದಿಂದ ಇದು ಕಡಿಮೆ ಆಗ್ಬಿಟ್ಟಿದೆ. ಏಕ ಅರಣ್ಯ ಆಗ್ತಾ ಇದೆ, ಮತ್ತೆ ಊರಲ್ಲಿ ಹಳ್ಳಿಗಳಲ್ಲಿ ನಿರ್ಬಂಧ ಇದೆ, ಹಾಗಾಗಿ ಈಗ ಮೇವುಗಳಿಗೆ ಮೇವು ಹೋಗುವಂತ ಜಾಗನೇ ಕಡಿಮೆ ಆಗ್ಬಿಟ್ಟಿದೆ. ಹಾಗಲ್ಲ, ಎಲ್ಲಾ ಕಡೆ ಏನು ಅರಣ್ಯ ಪ್ರದೇಶದ ಮೇಲೆ ಅವಲಂಬಿತರಾಗಿರಲ್ಲ. ಏನಾಗಿದೆ ಅಂದ್ರೆ ನಗರ ಪ್ರದೇಶಗಳಲ್ಲಿ ತುಂಬಾ ಹಸುಗಳಿತ್ತು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ತುಂಬಾನೇ ಹಸುಗಳಿರ್ತಾ ಇತ್ತು. 2000 ಇಸ್ವಿ ಆದ್ಮೇಲೆ ಮನೆ ಕಟ್ಟೋದಕ್ಕೆ ಅಂತ ಸಾಲ ಸೌಲಭ್ಯಗಳು ಜಾಸ್ತಿ ಎಲ್ಲ ಬ್ಯಾಂಕ್ಗಳಿಂದ ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಆ ಬಾಡಿಗೆ ದರ ತುಂಬಾ ಜಾಸ್ತಿ ಇತ್ತು, ಅಂದ್ರೆ ಹಾಲು ಕರೆದು ಹಿಂಡಿ ಮಾರಿ ಆ ಹುಲ್ಲೆಲ್ಲ ಕೊಂಡ್ಕೊಂತಾ ಇದ್ರು ನಗರ ಪ್ರದೇಶಗಳಲ್ಲಿ. ಅವರಿಗೆ ಇಲ್ಲಿ ಜಮೀನ್ ಇರಲ್ಲ, ಎಲ್ಲ ಕೊಂಡ್ಕೊಂಡೇ ಸಾಕ್ಬೇಕಿತ್ತು ಹಸುಗಳನ್ನ. ಅವಾಗ ಲಾಭ ಆದಷ್ಟು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ಕೊಂಡ್ಕೊಂಡ್ರೆ. ರೈತರಾದ್ರೆ ಹೊಲದಲ್ಲೇ ಹುಲ್ಲು ಬೆಳೀತಾರೆ, ಮನೆಯಲ್ಲಿ ಮುಸ್ಕಿನ ಜೋಳ ಅದು ಎಲ್ಲ ಯೂಸ್ ಮಾಡ್ತಾರೆ, ಹಂಗಾಗಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಇಲ್ಲಿ ಹಂಗಾಗ್ತಿರ್ಲಿಲ್ಲ, ನಗರ ಪ್ರದೇಶದ ಎಲ್ಲ ಕೊಂಡ್ಕೊಂಡು ಬರ್ತಾ ಇದ್ರು, ಬೆಳಗ್ಗೆನೆ ಎದ್ದು ಹಾಲು ಹಿಂಡಿ ಮಾರದು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಏನಾಯ್ತು, ಮನೆ ಕಟ್ಟಕ್ಕೆ ಅಂತ ಸಾಲ ಸೌಲಭ್ಯಗಳು ಬ್ಯಾಂಕ್ನಿಂದ ಕೊಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣನೇ ಇಲ್ಲಿ ನಗರ ಪ್ರದೇಶಗಳಲ್ಲಿ ತುಂಬಾನೇ ಬಾಡಿಗೆ ದರ ತುಂಬಾ ಜಾಸ್ತಿ. ಒಂದು ರೂಮಿನ ಮನೆಗೆ, ಒಂದು ಬೆಡ್ರೂಮ್ ಇರೋ ಮನೆಗೆ 10,000 ಹಂಗೆಲ್ಲ ಕೊಡಕ್ ಶುರು ಮಾಡಿದ ತಕ್ಷಣ ಅವರು ಬ್ಯಾಂಕಿಂದ ಸಾಲಗಳು ತಗೊಳೋದು. ಎಲ್ಲಾ ಹಸುಗಳು ನಮ್ಮ ಮನೆ ಹತ್ರನೇ ರಾಜಾಜಿನಗರಲ್ಲಿ ಸುಮಾರು 2,000 ಜಾನುವಾರು ಹಸುಗಳಿತ್ತು ಮಿಶ್ರ ತಳಿದು. ಈಗ ಒಂದೇ ಒಂದು ಹಸು ಇಲ್ಲ. ನೋಡ್ಬೇಕು ಅಂದ್ರು ಇಲ್ಲ, ನಾವೇ ಚಿಕಿತ್ಸೆ ಮಾಡ್ತಾ ಇದ್ವಿ, ನಾನು ನಮ್ಮ ಪತಿ ಪರಮೇಶ್ವರ್. ಈಗ ಬೇಕು ಅಂದ್ರು ಒಂದು ಪೂಜೆ ಮಾಡುವಾಗ ಸಗಣಿ ಗಂಜಳ ಅಂದ್ರೆ ಜನ ಸಿಟಿನಲ್ಲಿ ಪರದಾಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಷ್ಟು ಮನೆಗಳೆಲ್ಲ ಕಟ್ಟಿ ಜಾನುವಾರುಗಳು ಮಾರ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಏನಾಗಿದೆ, ಕೆಲಸ ಹುಡುಕೊಂಡು ಯಂಗ್ಸ್ಟರ್ಸ್ ಅಂದ್ರೆ ಯುವಕರು ಎಲ್ಲ ಪಟ್ಟಣ ಸೇರ್ಬಿಟ್ಟು. ಅದು ಒಂದು ಕಾರಣ. ಈಗ ಮೇವಿನ ಅಭಾವ, ಭೂಮಿಗಳ ಅಭಾವ ಅಲ್ಲೂ ಕೂಡ ಉಂಟಾಗಿದೆ. ಹಾಗೆ ಮತ್ತೀಗ ಮೇವುಗಳ ಲಭ್ಯತೆ ಇಲ್ಲ ಅಂದ್ರೆ ಈಗ ಅರಣ್ಯ ಪ್ರದೇಶದ ಗುಡ್ಡ ಬೆಟ್ಟ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಇವುಗಳ ಮೇವು ಹಾಕೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮೇವಿಲ್ದೇನೆ ಎಷ್ಟೋ ಪ್ರಾಣಿಗಳು ನಾಶ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಈಗ ಸಣ್ಣ ಪ್ರಮಾಣದಲ್ಲಿ ಈಗ ಏನು ನಮ್ಮ ಹಾಲು ಉತ್ಪಾದನಾ ಇಲಾಖೆ ಅದು ಏನು ಹಾಲು ಮಹಾಮಂಡಳದವರು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ. ಹಾಗಾಗಿ ಈಗ ದೇಶಿ ಹಸುಗಳ ಬದಲಾಗಿ ಈಗ ಸೀಮೆ ಹಸುಗಳು ಬಂದವೆ. ಆ ಸೀಮೆ ಹಸುಗಳು ಈಗ ಒಂದು 20-30 ಮನೆ ಇದ್ರೆ ಕನಿಷ್ಠ ಒಂದು 20-30 ಮನೆಗೆ ಒಂದೊಂದು 2-2 ಸಾಕೊಂಡಿದ್ದಾರೆ. ಸೊ ಆ ಒಂದು ಸಂಖ್ಯೆಗಳು ಇವತ್ತು ನಿಮಗೆ ಸಿಗುತ್ತದೆ. ಹೌದು, ರೈತರ ಆತ್ಮಹತ್ಯೆಗಳು ತುಂಬಾ ಇತ್ತಲ್ಲ, ಅವಾಗ ನಾವು ಜನ ನೋಡಿರೋ ಪ್ರಕಾರ ಯಾರು ಜಾನುವಾರುಗಳನ್ನ ಸಾಕೊಂಡಿದ್ರೋ ಆರ್ಥಿಕವಾಗಿ ಅವರು ಸಬಲರಾಗಿ ಎಷ್ಟೋ ಜನ ಕಷ್ಟದಿಂದ ಪಾರಾಗಿದ್ದಾರೆ. ಅಲ್ಲ, ಅದು ಇದು ಹೊಸದಲ್ಲ, ಇದು ತುಂಬಾ ಸ್ವಾವಲಂಬಿಗಳಾಗಿದ್ದಾರೆ. ಪ್ರಾಚೀನ ಕಥೆನೇ ಇದೆ. ಪ್ರಾಚೀನದಲ್ಲಿ ಪ್ರಾಚೀನ ನಾವು ಓದ್ತಾ ಇದ್ದೇವೆ, ಪ್ರಾಚೀನ ಇತಿಹಾಸ ಏನಿತ್ತಂದ್ರೆ ಯಾರ ಮನೆಯಲ್ಲಿ ಗೋವು ಜಾಸ್ತಿ ಇದಾವೋ ಏ ಅವ್ರ ಮನೆ ನಾವು ಸಂಬಂಧ ಮಾಡಬಹುದು, ನಂಟಸ್ತಿಕೆ ಮಾಡಬಹುದು, ಶ್ರೀಮಂತರು ಶ್ರೀಮಂತರು ಅಂತ. ಈಗ 20 ಆಕಳ ಇದಾವೆ, 20 ಎತ್ತಿದಾವೆ, ಏ ಅವ್ರು ದೊಡ್ಡ ಮನೆಯವರು, ಅವರಿಗೆ ನಾವು ಅದನ್ನು ನೋಡಿ ಸಂಬಂಧ ಬೆಳೆಸ್ತಾ ಇದ್ರು, ಅದು ಯಾವುದೇ ಇರಲಿ. ಹಾಗಾಗಿ ನಮ್ದು ಆ ನೀತಿ ಇದೆ, ಆ ಒಂದು ಏನು ಆರ್ಥಿಕ ನೀತಿ ಅವಾಗಿಂದಾನೆ ಬಂದಿದೆ. ಈಗ ಆ ನೀತಿನೇ ಫಾಲೋ ಮಾಡ್ತಾ ನಾವು ಮರಿತಾ ಬರ್ತಾ ಇದ್ದೇವೆ, ನಾವು ಬೇರೆದಕ್ಕೆ ನಾವು ಮಾರ್ಪಾಟು ಹೊಂದ್ತಾ ಇದ್ದೇವೆ. ಸರ್, ನಮ್ಮ ತಾತ ಅವ್ರ ಮನೆಯಲ್ಲೇನೆ ಎಮ್ಮೆ ಗಂಡು ಕರುಗಳು ಕೋಣ ಕರು ಹಾಕಿದ್ರೆ ಯಾವುದು ಮಾರ್ತಾ ಇರಲಿಲ್ಲ, 10 15 ಇದ್ರು ಮನೆಯಲ್ಲೇ ಇಟ್ಕೋತಾ ಇದ್ರು, ಯಾಕೆಂದ್ರೆ ಅಡಿಕೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಅಂತ. ಇಲ್ಲ, ಈಗ ಎತ್ತು ಮತ್ತೆ ಕೋಣದ ಪ್ರಾಶಸ್ತ್ಯನೇ ಹಳ್ಳಿಯಲ್ಲಿ ತುಂಬಾ ದೊಡ್ಡದು. ಈಗ ಈ ಕೋಣ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ, ಮತ್ತೆ ಎತ್ತುಗಳಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಅದು ಹೂಡೋದಾಗ್ಲಿ ಜಾಸ್ತಿ ಓಡನಾಟ, ಗೋವುಕ್ಕಿಂತ ಎತ್ತು ಕೋಣದ ಮೇಲೆ ಇತ್ತು ಇತ್ತು. ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದೆ, ಈಗ ಸ್ವಲ್ಪ ಅದು ಸಹಜ. ಯಾಂತ್ರೀಕರಣ ಆಗೋದ್ರಿಂದ ಏನು ಈಗ ಕಾರ್ಮಿಕರ ಕೊರತೆ ಆಗ್ಬಿಟ್ಟಿದೆ. ಯಾಂತ್ರೀಕರಣ ಮಾಡದೇ ಇದ್ರೆ ಆಗೋದಿಲ್ಲ. ಒಂದು ದೊಡ್ಡ ಮನೆ ಒಂದು ಎಕರೆ ಜಮೀನು ಮಾಡಕ್ಕೆ ಈಗ ಕೆಲಸಕ್ಕೆ ನೌಕರರು ಸಿಗೋದೆ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ನೀವು ಯಾಂತ್ರೀಕರಣ ಇದ್ರೆ ಎಟ್ಲಿ ಒಂದು ಎಕರೆ ನಿಮ್ ಹೊಲ ಇದೆ ಅಂದ್ರೂ ಅದು ಕಡಿಮೆ ಇರ್ಬೋದು, ಆದ್ರೆ ಅದನ್ನ ಮಾಡಕ್ ಒಬ್ಬರ ಹತ್ರ ಆಗಲ್ಲ. ಯಾಂತ್ರೀಕರಣ ಇದ್ರೆ ನೀವು ಸುಲಭವಾಗಿ ಮಾಡಬಹುದು. ಯಾಂತ್ರೀಕರಣ ಬಂದ್ಮೇಲೆ ಈಗ ಏನು ನಮ್ಗೆ ಗೋವಿನ ಅಥವಾ ಎತ್ತು ಕೋಣದ ವ್ಯವಸ್ಥೆ ನಮ್ಗೆ ಅವಲಂಬನೆ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಅವಲಂಬನೆ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಅದು ಬೇಕಾಗಿಲ್ಲ ಅಂತ ಆಗ್ಬಿಡ್ತು. ಈಗ ಹಾಗಾಗಿ ಒಂದು ಊರಲ್ಲಿ ಎತ್ತು ಕೋಣದ ಸಂಖ್ಯೆನೂ ಕೂಡ ಕಡಿಮೆ ಆಗ್ಬಿಟ್ಟಿದೆ. ಈಗ ಒಂದು ಹಳ್ಳಿಗೆ ನಮ್ಮ ಜಾನುವಾರು ಗಣತಿ ಸಿಬ್ಬಂದಿ ಬರ್ತಾರೆ ಅಂದ್ರೆ ಅದಕ್ಕೊಂದು ಆಮ್ಲೆಟ್ ವಿಲೇಜ್ ಇರುತ್ತೆ, ಒಂದು ಹಟ್ಟಿ ಇರ್ಬೋದು, ಒಂದು ಇದಿರ್ಬೋದು, ಅದಕ್ಕೆ ಸಂಬಂಧಿಸಿದ್ದೆ ಒಂದು ಜಾಗ ಇರುತ್ತೆ. ನಮ್ಮ ಸಿಬ್ಬಂದಿ ಏನ್ ಮಾಡ್ತಾರೆ, ಹೋದಾಗ ಈಗ ನಗರ ಪ್ರದೇಶದಲ್ಲಿ ಒಂದು ವಾರ್ಡ್ ಅನ್ಕೊಳ್ಳಿ, 190th ವಾರ್ಡ್ ಅಂದ್ರೆ ಆ ವಾರ್ಡ್ ನ ಸರಹದ್ದು ಆಯ್ಕೆ ಮಾಡ್ಕೋತಾರೆ. ಅಂದ್ರೆ ಎಲ್ಲಿಂದ ಶುರುವಾಗಿ ಎಲ್ಲಿ ಕೊನೆ ಆಗುತ್ತೆ, ಎಲ್ಲಿ ವಾರ್ಡಿಂದು ಭೂಪಟ ಬೇಕು ಅವ್ರಿಗೆ, ಅಷ್ಟೂ ಸೇರಿ ಮಾಡ್ತಾರೆ. ಹಂಗಾಗಿ ಅಲ್ಲಿರೋ ಸಿಬ್ಬಂದಿಗಳು ತುಂಬಾ ಸಹಕಾರ ಕೊಡಬೇಕಾಗುತ್ತೆ. ನಮ್ಮ ಸಿಬ್ಬಂದಿ ತುಂಬಾ ಸೌಜನ್ಯದಿಂದ ವರ್ತಿಸಿ ಅವ್ರ ಜೊತೆ ಮಾಹಿತಿ ತಗೋತಾರೆ, ಆದಷ್ಟು ನೀವು ಸಹಕಾರ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೆ ಕೆಲವರು ನಾನೇ ನೋಡಿದ್ದೀನಿ ಸ್ಥಳಗಳಿಗೆ ಹೋದಾಗ ನಮ್ಮ ಸರ್ವೆ ವರ್ಕ್ ಚೆಕ್ ಮಾಡಕ್ಕೆ ಅಂತ, ಕೆಲವರು ಏನ್ ಮಾಡ್ತಾರೆ ನಮ್ಮಲ್ಲಿ 20 ಇದೆ ಅಂತ ಹೇಳಿದ್ರೆ ನಮ್ದೇನೋ ಕಾರ್ಡ್ ಚೇಂಜ್ ಮಾಡ್ಬಿಡ್ತಾರೆ, BPL ಹಂಗೆ ಹಿಂಗೆ ಅಂತ ಪಾಪ ಏನೇನೋ ಹೆದರ್ಕೊಳ್ಳೋದು, ಮಾಹಿತಿ ಸರಿಯಾಗಿ ಕೊಡದೇ ಇರೋದು ಅಂತದೆಲ್ಲ ಮಾಡ್ತಾರೆ. ದಯವಿಟ್ಟು ಅವೆಲ್ಲ ಮಾಡಬೇಡಿ. ನೀವ್ 200 ಇದ್ರೆ 200 ಇದೆ ಅಂತ ಹೇಳಿ ಅದಕ್ಕೆ ಲಸಿಕೆ ಇರ್ಬೋದು, ಜಂತುನಾಶಕ ಇರ್ಬೋದು, ಅದೆಲ್ಲ ನಮ್ಮ ಇಲಾಖೆಯವ್ರು ಕೊಡಕ್ಕೆ ಸಹಕಾರ ಆಗುತ್ತೆ. ಆದಷ್ಟು ನಿಖರವಾದ ಮಾಹಿತಿ ಕೊಡಿ. ಆ ಹಳ್ಳಿದು ಇನ್ನೇನಾದ್ರೂ ಆಮ್ಲೆಟ್ ವಿಲೇಜಸ್ ಪಕ್ಕ ಏನಾದರೂ ಇದ್ರೆ ಅದರದ್ದು ಮಾಹಿತಿ ತಗೊಳಕ್ಕೆ ಹೇಳಿ. ನಮ್ಮ ಇಲಾಖೆಯವ್ರು ಬಂದಾಗ ಪೂರ್ಣ ಸಹಕಾರ ಕೊಡ್ತಾರೆ ರೈತ ಬಾಂಧವರು. ನಂಗೆ ರೈತರ ಮೇಲೆ ತುಂಬಾ ವಿಶ್ವಾಸ ಇದೆ. ಹಳ್ಳಿಗಳಲ್ಲಿ ಏನು ತೊಂದರೆ ಇಲ್ಲದವ್ರಿಗೆ ನಾನು ಕೇಳ್ಕೊತೀನಿ ಆದಷ್ಟು ಸಹಕಾರ. ಇನ್ನೊಂದು ಡಾಕ್ಟರ್ ಜಲಜಾಕ್ಷಿ ಮೇಡಮ್ ಅವರೇ, ಈಗ ಗೋವು ಮತ್ತೆ ಈಗ ಎಮ್ಮೆಗಳು ಈಗ ಸ್ವಲ್ಪ ಮಟ್ಟಿಗೆ ಇರೋ ಕಾರಣ ಪರ್ಯಾಯ ಉದ್ಯೋಗ ಸಿಗುತ್ತೆ, ಉಪಕಸಬು ಆಗುತ್ತೆ ಅಂತ ಮತ್ತೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತ ಬಾಂಧವರಿಗೆ ಪ್ರೋತ್ಸಾಹ ನೀಡುವ ವಿಷಯದಲ್ಲಿ ತುಂಬಾ ಮುತುವರ್ಜಿ ವಹಿಸ್ತಾ ಇದಾವೆ. ಅದಕ್ಕಾಗಿ ಕೆಲವು ಕಡೆ ಈಗ ಗೋವು ಮತ್ತೆ ಎಮ್ಮೆಗಳು ಉಳ್ಕೊಂಡವೆ. ಅಂದ್ರೆ ಹೊಸದಾಗಿ ಕೂಡ ಯುವಕ ಯುವತಿಯರು ಅದನ್ನ ಸಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಉಪಕಸಬು ಆಗುತ್ತಲ್ಲ, ಅದನ್ನ ನೀವು ಹೇಳ್ದಂಗೆ ಆರ್ಥಿಕ ಪರಿಸ್ಥಿತಿ ಯಾವುದೇ ತರದಿಂದ ಅವರಿಗೆ ಒಳ್ಳೇದೇ ಆಗುತ್ತೆ. ಹೌದು ಹೌದು. ಆಮೇಲೆ ಹೊಲದತ್ರ ಕೆಲವರು ಎಲ್ಲ ಇಮು ಸಾಕಿರ್ತಾರೆ, ಇಮು ಫಾರಂ ಇಟ್ಟಿರ್ತಾರೆ. ಇವರು ಸಿಬ್ಬಂದಿ ಹೋದಾಗ ಊರಲ್ಲಿ ಮಾಡ್ಕೊಂಡ್ ಬಂದ್ರೆ ನೀವು ಆದಷ್ಟು ಹೇಳಿ, ನಮ್ದು ಇಮು ಇದೆ ಹೊಲದಲ್ಲಿದೆ ಇಷ್ಟಿದೆ ಅದೆಲ್ಲ ಹೇಳ್ಬೇಕು. ದೇವಸ್ಥಾನದಲ್ಲಿ ಕೆಲವು ಕಡೆ ಹಸು ಸಾಕಿರ್ತಾರೆ, ಅಂತದೆಲ್ಲ ಮಾಹಿತಿ ಕೊಡ್ಬೇಕು. ದೇವಸ್ಥಾನದಲ್ಲಿ ಚರ್ಚ್ ಅಲ್ಲಿ ಒಂದಷ್ಟು ಹಸು ಸಾಕಿದ್ರೆ ಅದ್ರದ್ದು ಮಾಹಿತಿ ಕೊಡ್ಬೇಕು. ಅಂದ್ರೆ ಚರ್ಚ್ ಅಂತ ಹೋಗ್ತಾರೆ, ಬರ್ಕೋತಾರೆ, ಕೇಳ್ತಾರೆ, ಬಟ್ ಅದ್ರಲ್ಲ ಒಳಗಡೆ ಕಾಂಪೌಂಡ್ ಅಲ್ಲಿ ಹಸುಗಳಿರೋ ಮಾಹಿತಿನ ಕೊಡ್ಬೇಕಾಗತ್ತೆ. ಕುಟುಂಬ, ಒಂದು ಕುಟುಂಬ ಅಂದ್ರೆ ಒಂದೇ ಒಲೆಯಲ್ಲಿ ಎಲ್ಲರೂ ಅಡಿಗೆ ಮಾಡ್ತಾ ಯಾರು ಊಟ ಮಾಡ್ತಾರೋ ಅದನ್ನೇ ಕುಟುಂಬ ಅಂತೀವಿ. ಅಲ್ಲಿ ಯಜಮಾನ ಜಾಸ್ತಿ ಸಂಬಳ ತರೋನೆ ಆಗಿರ್ಲೇಬೇಕು ಅಂತ ಏನಿಲ್ಲ, ಯಾರಾದ್ರೂ ಇರ್ಬೋದು ಆ ಮನೆಯಲ್ಲಿ ಯಾರು ಯಜಮಾನ ಅನ್ಕೊಂಡಿರ್ತಾರೋ ಅವನ್ ಏನ್ ವಿದ್ಯಾಭ್ಯಾಸ ಅದು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ವಿದ್ಯಾರ್ಹತೆ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಕ್ಯ ಆದಾಯ ಅವ್ರದ್ದು ಜಾನುವಾರುಗಳಿಂದ ಬರ್ತಾ ಇದೆಯಾ ಅಥವಾ ಬೇರೆದ್ರಿಂದ ಬರ್ತಿದ್ಯಾ. ಅಂದ್ರೆ ಎಷ್ಟು ಕುಟುಂಬಗಳು ಜಾನುವಾರು ಆದಾಯದ ಮೇಲೆ ಅವಲಂಬಿತರಾಗಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಸಂಗ್ರಹಿಸ್ತಾ ಇದ್ದಾರೆ. ದಯವಿಟ್ಟು ದೇವಸ್ಥಾನದಲ್ಲಿರಲಿ, ಚರ್ಚಲ್ಲಿರಲಿ, ಫಾರಮಲ್ಲಿರಲಿ, ಹೊಲದಲ್ಲಿರಲಿ, ವಲಸೆ ಹೋಗಿರಲಿ, ಎಲ್ಲ ಮಾಹಿತಿನೂ ನಮ್ಮ ಸಿಬ್ಬಂದಿ ಬಂದಾಗ ಕೊಡಬೇಕು ಅಂತ ಕೇಳ್ಕೊತೀನಿ. ನಗರ ಪ್ರದೇಶದವರು ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಜನಗಣತಿ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ. ಜಾನುವಾರು ಗಣತಿ ಬೇಕೇ ಬೇಕು ಸರ್. ನಮ್ಗೆಲ್ಲ ಯೋಜನೆಗಳು ರೂಪಿಸೋದೇನೆ ಎಷ್ಟು ಜಾನುವಾರುಗಳು ಇದಾವೆ ಅಂತಾನೇ ರೂಪಿಸೋದು. ಈಗ ಆರ್ಥಿಕವಾಗಿ ಹೇಳ್ಬೇಕಂದ್ರೆ ನಮ್ದು ಹಿಂದಿನ ಪರಿಸ್ಥಿತಿಗೂ ಈಗಿನಕ್ಕೂ ಏನು ಬಹಳ ವ್ಯತ್ಯಾಸ ಇಲ್ಲ. ನಾವು ಗೋವು ಮತ್ತೆ ಎಮ್ಮೆಗಳನ್ನು ಸಾಕೋದನ್ನ ಕಡಿಮೆ ಮಾಡಿದ್ದೇವೆ ಅಂದ್ರೆ ನಮ್ಮ ಆರ್ಥಿಕತೆನ ನಾವೇ ಹಿನ್ನಡೆ ಮಾಡ್ಕೊಂಡಿದ್ದೇವೆ ಅಂತ ಅದರ ಅರ್ಥ ಮಾಡ್ಕೊಂಡಿದೀವಿ. ಆಮೇಲೆ ಕೆಲವು ತಳಿಗಳು ಕಾಣೆ ಆಗ್ತಾ ಇದಾವೆ, ಅವನ್ನ ಪೋಷಿಸಿ ಅವನ್ನ ಅಭಿವೃದ್ಧಿಪಡಿಸೋದು ನಮ್ಮ ಕರ್ತವ್ಯ. ಹಂಗಾಗಿ ಈ ಸಲ ತಳಿ ಅಂದ್ರೆ ಪುಂಗನೂರ್ ಇರ್ಬೋದು, ಯಾವ್ದೇ ಇರ್ಬೋದು, ಮಲ್ನಾಡ್ ಗಿಡ್ಡ ಇರ್ಬೋದು, ಬರಗೂರ್ ಇರ್ಬೋದು, ಯಾವ್ದೇ ಇರ್ಬೋದು, ಅಂದ್ರೆ ತಳಿ ಮಾಹಿತಿನ ಸಂಗ್ರಹಿಸ್ತಾ ಇದ್ದೀವಿ. ಹಂಗಾಗಿ ನಮಗ್ ಗೊತ್ತಾಗುತ್ತೆ ಈ ತಳಿದು ಕರ್ನಾಟಕದಲ್ಲಿ ಎಷ್ಟಿದೆ, ಎಲ್ಲೆಲ್ಲಿದೆ, ಎಲ್ಲೆಲ್ಲಿದೆ. ಅದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾವ ತಳಿ ಕಡಿಮೆ ಆಗ್ತಾ ಇದೆ, ರೀಸನ್ ಏನು, ಕಾರಣಗಳೇನು ಅಂತದ್ದೆಲ್ಲ ಬೇಕಾಗುತ್ತೆ ನಮ್ಗೆ ಇಲಾಖೆಗೆ. ಈ ಒಂದು ಏನು ಅಂಕಿ ಸಂಖ್ಯೆಗಳು ಉಳಿಸ್ಕೊಳ್ಳೋದ್ರಿಂದ ಸರ್ಕಾರ ಕೂಡ ಮುಂಬರುವ ದಿನಗಳಲ್ಲಿ ತನ್ನದೇ ಆದ ಒಂದು ಯೋಜನೆ ರೂಪಿಸಿಕೊಂಡು ಹೋಗಕ್ಕೂ ಕೂಡ ಒಂದು ಕೆಲಸಕ್ಕೆ ಬರುತ್ತೆ. ಮತ್ತೆ ವಧಾಗಾರ ಮಾಂಸದ ಅಂಗಡಿ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ವಧಾಗಾರ ಅಂದ್ರೆ 10 ಪ್ರಾಣಿಗಿಂತ ಹೆಚ್ಚು ವಧೆ ಆದ್ರೆ ಅದನ್ನು ವಧಾಗಾರ ಅಂತಾರೆ, 10 ಕಡಿಮೆ ಆಗೋದನ್ನ ಮಾಂಸದ ಅಂಗಡಿ ಅಂತಾರೆ. ಅಂದ್ರೆ ಎಲ್ಲೆಲ್ಲಿ ಮಾಂಸದ ಅಂಗಡಿ ಇದೆ, ಎಲ್ಲಿ ವಧಾಗಾರ ಇದೆ ಅಂತದನ್ನು ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲ ಮಾಹಿತಿ ಕೊಡಬೇಕು, ಹಂದಿ ಇರ್ಬೋದು, ಒಂಟೆ ಇರ್ಬೋದು, ಎಲ್ಲ ನಿಮ್ಮಲ್ಲಿ ಯಾವ್ಯಾವ ಜಾನುವಾರುಗಳಿದಾವ, ಜಾನುವಾರು ಇವನ್ನು ಪಕ್ಷಿಗಳು, ಕೋಳಿ, ಟರ್ಕಿ, ಈಮು, ಬಾತುಕೋಳಿ ಎಲ್ಲ ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲ ಮಾಹಿತಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಂದ್ರೆ ಇದು ಬಹುಶಃ ಆರ್ಥಿಕತೆಯನ್ನ ಬದಲಾವಣೆ ತರಲಿಕ್ಕೂ ಇದು ಒಂದು ಯೋಜನೆ ಇರಬಹುದು. ಹೌದು, ಹಾಲು, ಮೊಟ್ಟೆ, ಮಾಂಸ, ಉಣ್ಣೆ ಎಲ್ಲ ಇದ್ ಮಾಡಿದಾಗ ನಮ್ಮ GDPಗೆ ಅದರದೇ ಆದ ಕೊಡುಗೆ ಇರುತ್ತೆ. ಈಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ 9 ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಇನ್ನೂ ಜಾಸ್ತಿ ಜಾನುವಾರುಗಳಾಗಿ ಇನ್ನೂ ಇದಾದ್ರೆ ನಮ್ದು ಇನ್ನೂ ಮೇಲ್ಗಡೆ ಬಂದ್ರು ಬರಬಹುದು. ಹಂಗಾಗಿ ಮತ್ತೆ ಇಡೀ ಆಪಲ್ ಮಾಡಿದಾಗ ಸಿಬ್ಬಂದಿ ಮಾಡಿ ಅವರ ಸೂಪರ್ವೈಸರ್ ಮೇಲ್ವಿಚಾರಕರು ಇರ್ತಾರೆ, ಅವ್ರಿಗೆ ಆಪ್ ಇಂದ ಫಾರ್ವರ್ಡ್ ಮಾಡ್ತಾರೆ, ಕಳಿಸ್ತಾರೆ ಮಾಹಿತಿ ಸಂಗ್ರಹಿಸಿರೋದನ್ನ. ಅದರಲ್ಲಿ ಅವರು 20% ಮಾಹಿತಿ ಸರಿಯಾಗಿದೆಯಾ ಅನ್ನೋದನ್ನ ಅವರು ನೋಡ್ಬೇಕು ಮೇಲ್ವಿಚಾರಕರು. ಅವರು ಅದನ್ನ ನೋಡಿ 20% ನೆಕ್ಸ್ಟ್ ಜಿಲ್ಲಾ ನೋಡಲ್ ಅಧಿಕಾರಿಗಳಿಗೆ ಅದನ್ನ ಕಳಿಸ್ತಾರೆ. ಜಿಲ್ಲಾ ನೋಡಲ್ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಅಂದ್ರೆ ಇಂಥ ಕಡೆ ಇಂಥದ್ದಿದೆ, ಇದನ್ನ ಸೇರಿಸಿದೀರಾ, ಇದ್ ಬಿಟ್ಟಿದ್ದೀರಾ, ಇಲ್ಲಿ ಫಾರಂ ಇದೆ, ಸರ್ಕಾರಿ ಫಾರಂ ಇದೆ ನಮ್ಮ ಜಿಲ್ಲೆಯಲ್ಲಿ, ಅದೆಲ್ಲ ಸೇರಿದೀರಾ ಅಂತ ಎಲ್ಲ ಒಂದು ರೌಂಡ್ ಮೀಟಿಂಗ್ ಮಾಡಿ ಅದನ್ನ ಮತ್ತೆ ಸಬ್ಮಿಟ್ ಮಾಡ್ತಾರೆ. ಹಿಂಗೆ ಇಡೀ ಭಾರತ ದೇಶದಲ್ಲಿ ಒಂದೇ ಸಮಯದಲ್ಲಿ ಮಾಡಿ ಇಡೀ ಭಾರತದಲ್ಲಿ ಎಷ್ಟು ಅನಿಮಲ್ಸ್ ಇದೆ, ನಾವು ಕರ್ನಾಟಕದ ಮಾಡ್ತೀವಿ, ಇಡೀ ಭಾರತದ್ದು ಅಂದ್ರೆ ಆ ಭಾರತದನ್ನ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ತಾರೆ, ನಮ್ಮಲ್ಲಿ ಎಷ್ಟಿದೆ, ಅವ್ರ ದೇಶದಲ್ಲಿ ಎಷ್ಟಿದೆ, ನಮ್ಮಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಜಾನುವಾರು ಗಣತಿ ಜನಗಣತಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದವೋ ಅದೇ ತರ ಜಾನುವಾರು ಗಣತಿಗೂ ಕೂಡ ಪ್ರಾಶಸ್ತ್ಯ ಕೊಡಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತಂದೆ ಆದ ಒಂದು ಯೋಜನೆ ರೂಪಿಸಬೇಕು ಅಂತ ಯೋಜನೆ ಹಾಕೊಂಡಿದೆ. ಯಾವಾಗಿಂದ ಈ ಒಂದು ಜಾನುವಾರು ಗಣತಿ ಆರಂಭವಾಗುತ್ತೆ? ಶುರುವಾಗಿದೆ, ಆಗ್ಲೇ ನಡೀತಾ ಇದೆ, ಈಗ ಮುಂದಿನ ತಿಂಗಳಿಗೆ ಮುಗ್ದೇ ಹೋಗುತ್ತೆ. ಇನ್ನೊಂದು ತಿಂಗಳ. ಅದಕ್ಕಾಗಿ ರೈತ ಬಾಂಧವರೇ ಅಥವಾ ಯಾರೇ ಇರ್ಬೋದು, ಜಾನುವಾರು ಸರ್ವೆಗೆ ಬಂದಾಗ ಏನು ಸಂಖ್ಯೆ ಇದೆ ಅದನ್ನ ನೀವು ಲೆಕ್ಕ ಕೊಡಬೇಕಾಗತ್ತೆ. ಇದರಿಂದ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಮುಂಬರುವ ದಿನಗಳಲ್ಲಿ ಅಂದಾಜು ಒಂದು ವ್ಯಾಕ್ಸಿನ್ ಹಾಕ್ಬೇಕಂದ್ರೆ ಎಷ್ಟು ಬೇಕಾಗಬಹುದು, ಅಥವಾ ಯಾವುದೇ ಒಂದು ರೋಗ ಬಂತಪ್ಪ ಎಷ್ಟು ಬೇಕಾಗಬಹುದು, ಈ ತರ ಸರ್ಕಾರಕ್ಕೆ ಮತ್ತೆ ಪಶು ವೈದ್ಯಕೀಯ ಇಲಾಖೆಗೆ ಇದು ಒಂದು ಅಂಕಿ ಸಂಖ್ಯೆಗಳ ತಿಳ್ಕೊಂಡಂಗಾಗುತ್ತೆ, ಮತ್ತೆ ಅದೇ ತರ ಯೋಜನೆಯನ್ನ ರೂಪಿಸಲಾಗುತ್ತೆ. ಆಯ್ತು, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಜಾನುವಾರು ಜನಗಣತಿ ಈ ವಿಷಯ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬಾ ಇದುವರೆಗೆ ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ಕೆ ಕೃಷ್ಣೇಗೌಡ ಮತ್ತು ಸಂಗಡಗರಿ